2004 ಬೆಂಗಳೂರಿಗೆ ಹೋದೆ. ಅದು ಒಂದ್ ಸೈಡ್ ಬಸ್ ಫೇರ್ ಮೇಲೆ ಹೋದವ್ ನಾನು, ಹೊಳೆ ರಿಟರ್ನ್ ಬರ್ಲಿಕ್ಕೆ ಬಸ್ ಫೇರ್ ಇರಲಿಲ್ಲ. ಅಂತ ಸ್ಥಿತಿಯಲ್ಲಿ ಹೋಗಿ ಮೊದಲು ನಾನು ಬೆಂಗಳೂರಾಗ ಉದ್ಯೋಗ ಎದಕ್ಕೆ ಬೇಕು ಅಂತಂದ್ರೆ ನಾನು ಉಪಜೀವನ ಆಗಿ ಸ್ವಲ್ಪ ಉಳ್ಕೊಳ್ಳಿಕ್ಕೆ ಅಷ್ಟೇ ವಿಚಾರ ಮಾಡ್ತಿದ್ದೆ. ನಂತರ ಉದ್ಯೋಗ ಮಾಡಿ ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ನಾಲೆಜ್ ಗೇನ್ ಮಾಡಬೇಕು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಕ್ ಸ್ಟಾರ್ಟ್. ಮೊದಲು ಉಳ್ಕೋಬೇಕು ನಾನು, ಯಾಕಂದ್ರೆ ಅಲ್ಲಿ ವಾತಾವರಣ ತಿಳ್ಕೋಬೇಕು, ಉಳ್ಕೊಳಕ್ ಒಂದ್ ಸ್ವಲ್ಪ ಜಾಗ, ಆಮೇಲೆ ಬದುಕಲಿಕ್ಕೆ ಊಟದ ವ್ಯವಸ್ಥೆ. ಇಷ್ಟಕ್ಕೆ ನಾನು ಸಾಕಷ್ಟು ಹೋಟೆಲ್ದಲ್ಲಿನು ಕೆಲಸ ಮಾಡಿದ್ದೇನೆ, ಹೋಟೆಲ್ದಲ್ಲಿನೂ ಕೆಲಸ ಮಾಡಿದ್ದೇನೆ. ಅಲ್ಲಿ ಕೆಲಸ ಮಾಡ್ಕೊಂತ ಅಲ್ಲಿ ಎಲ್ಲ ತಿಳ್ಕೊಂಡು ಈವನ್ ಹೋಟೆಲ್ ಹಾಸೋದಕ್ಕೆ ಅಲ್ಲಿ ನಮ್ಮ ಯುನಿಕ್ನೆಸ್ ನೋಡ್ರಿ, ಮನುಷ್ಯ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏನ್ ಬರ್ಬೇಕಾಗಿತ್ತಂದ್ರೆ ಒಂದು ಎಫರ್ಟ್, ಆಮೇಲೆ ಒಂದು ಯುನಿಕ್ನೆಸ್ ಅನ್ನೋದು ಬೇಕು, ನಮ್ಮಲ್ಲಿ ಏನ್ ಒಂದು ವಿಶೇಷತೆ ಅನ್ನೋದು ಅದನ್ನ ತೋರಿಸ್ಕೊಡ್ಬೇಕು. ಆಮೇಲೆ ಅಷ್ಟೇ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ಸ್ ಅದು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಯಾವ್ದೋ ಒಂದು ವಸ್ತು ಎಲ್ಲರೂ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಹಲವಾರು ದೃಷ್ಟಿಕೋನದಿಂದ ನೋಡ್ತೀವಿ, ಅವಾಗ ಅಲ್ಲೇ ಇನ್ನೋವೇಟಿವ್ ಅನ್ನೋದು ಹೊರಗೆ. ಇದನ್ನ ಮಾಡ್ಕೊಂತ ಪ್ರಾಜೆಕ್ಟ್ ಮಾಡ್ಕೊಂತ ಅಲ್ಲಿ ಪಾಕೆಟ್ ಮನಿ ಜನರೇಟ್ ಮಾಡ್ಕೊಂಡು ಅಲ್ಲಿನ ಬೆಂಗಳೂರ ಸರ್ವೈವ್ ಆಗಿ, ಆಮೇಲೆ ಇಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಗುರುತಿಸ್ಕೊಳಕ್ ಆಗ್ಲಾರಂತದು ಬೆಂಗಳೂರಂತ ದೊಡ್ಡ ಸಿಟಿಯಲ್ಲಿ, ಅಲ್ಲಿ ನಾನು ಪ್ರಾಜೆಕ್ಟ್ ಎಲ್ಲಾ ಕಲಿತು ಸಣ್ಣ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡಿ ಆಮೇಲೆ ಹೊಸ ಹೊಸ ಐಡಿಯಾಗಳನ್ನು ಕೊಟ್ಟು, ಆಮೇಲೆ ನಾನು ಕಡಿಮೆ ಎಜುಕೇಶನ್ ಓದಿದ್ರು ಕೂಡ ಎಂ ಎನ್ ಸಿ ಕಂಪ್ನಿಯಲ್ಲಿ ದೊಡ್ಡ ಒಂದು ಉನ್ನತ ಆರ್ ಎನ್ ಡಿ ಹೆಡ್ ಆಗಿ ಕೆಲಸ ಮಾಡಿ ಬಂದೆ. ಓದಿದ್ದು ಎಲ್ಲಿ ತನಕ? ನಾನು ಓದಿದ್ದು ಎಸ್ ಎಸ್ ಎಲ್ ಸಿ ಮಾತ್ರ. ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಹೋದಾಗ ನನ್ನ ಎಜುಕೇಶನ್ ತಕ್ಕಿದ್ದ ಹುದ್ದೆ ಅಂತಂದ್ರೆ ಹೋಟೆಲ್ ಕೆಲಸ ಒಂದ ತಂದಿದ್ರು, ಬಟ್ ನಾನು ಅದನ್ನೇ ಚಾಲೆಂಜ್ ಇಟ್ಕೊಂಡು ನಾನು ಬೆಂಗಳೂರು ಬಿಟ್ಟು ನಮ್ಮ ಮತ್ತೆ ಹೋಮ್ ಟೌನಿಗೆ ಬರಬೇಕಾದ್ರೆ ಅವಾಗ ಬರಬೇಕಾದ್ರೆ ನಾನು ಎಂ ಎನ್ ಸಿ ಕಂಪ್ನಿಗೆ ಆರ್ ಎನ್ ಡಿ ಹೆಡ್ ಆಗಿ ವರ್ಕ್ ಮಾಡಿದ್ದೆ. ಮತ್ತೆ ನೀವು ಓದನ್ನ ಯಾಕೆ ಮುಂದುವರೆಸಲಿಲ್ಲ? ನಂದು ಮೇನ್ ಆಸೆ ಏನಿತ್ತು, ನನ್ನ ರೈಟ್ ವೇ ನಾನು ಏನ್ ಓದ್ಬೇಕು ಅನ್ಕೊಂಡಿದ್ದೀನಿ ಆ ಡೈರೆಕ್ಷನ್ ದಾಗ ಅಂದ್ರೆ ನನಗೂ ಸ್ಪೇಸ್ ರಿಸರ್ಚ್ ಮಾಡಬೇಕು, ಇಸ್ರೋ ನಾಸಾದಂತ ದೊಡ್ಡ ದೊಡ್ಡ ಇದ್ರ ಕೆಲಸ ಮಾಡ್ಬೇಕು ಅಂದ್ರೆ ಬಹಳ ಆಸಕ್ತಿ ನನಗೆ. ಅವಾಗಿಂದಾನೇ ನಾನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ಕ್ಕೆ ಲೆಟರ್ ಬರೆದು ಅಂತರಿಕ್ಷದ ಬಗ್ಗೆ ಬುಕ್ಸ್ ತರಿಸ್ಕೊಂಡು ಓದ್ತಿದ್ದೆ. ಇದು ಯಾವಾಗ ಪ್ರೈಮರಿ ಹೈಸ್ಕೂಲ್ನಾಗ ಇದ್ದಾಗ. ಅದು ಮುಂದೆ ಮನೆಯಲ್ಲಿ ತಾಯಿಗೆ ಆರಾಮಿಲ್ಲಾರ್ದ ಟೈಮ್ದಾಗ, ಆಮೇಲೆ ಎಲ್ಲ ಮನಿ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು, ಅವಾಗ ಬಡತನ ಜಾಸ್ತಿ, ಆಮೇಲೆ ಹೆಚ್ಚಿಗೆ ಓದಕ್ ಆಗ್ಲಿಲ್ಲ, ಹಿಂಗಾಗಿ ಆ ಡೈರೆಕ್ಷನ್ ನಂದು ಇದು ಆಯ್ತು. ಬಟ್ ನಾನೇನ್ ಅನ್ಕೊಂಡೆ, ಓದೇ ಇರ್ಬೋದು ಬಟ್ ಓದ್ಲಿಲ್ಲ ಅಂದ್ರೂ ನಾವು ಮಾಡೋ ಕೆಲಸ ಓದಿದ್ರೆ ಸರ್ಟಿಫಿಕೇಟ್ ಸಿಗ್ತೈತಿ, ಬಟ್ ಎಲ್ಲರ ಒಂದ್ ತೋಲ್ ಜಾಬ್ ಮಾಡಬಹುದು, ಬಟ್ ಸೆಲ್ಫ್ ನಾಲೆಜ್ ಏನಾಗ್ತಂದ್ರೆ ನಾವೇ ಬೇರೆಯವ್ರಿಗೆ ಜಾಬ್ ಕೊಡ್ಬೋದಲ್ಲ ತಿಳ್ಕೊಂಡು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇವತ್ತು ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀನಿ, ಪಿ ಸಿ ಬಿ ಡಿಸೈನ್ ಮಾಡ್ತೀನಿ, ಆಮೇಲೆ ಮೆಕೆಟ್ರಾನಿಕ್ಸ್ ಮಾಡ್ತೀವಿ, ಮೆಕ್ಯಾನಿಕಲ್ ಡಿಸೈನ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟೇಷನ್ ಡಿಸೈನ್ ಮಾಡ್ತೀವಿ, ಇಷ್ಟೆಲ್ಲ ಮಾಡಿ ಆಮೇಲೆ ಗ್ರಾಫಿಕ್ಸ್ ಅನಿಮೇಷನ್ ಒಂದು ಪ್ರಾಡಕ್ಟ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ತೋರಿಸ್ಬೇಕು ಪಬ್ಲಿಕ್ಗೆ, ಆಮೇಲೆ ಯಾವ ರೀತಿ ಅದರ ಔಟ್ಪುಟ್ ಬರಬೇಕು, ರೈತರಿಗೆ ಯಾವ ರೀತಿ ಹೆಲ್ಪ್ ಆಗಬೇಕು, ಅದರಿಂದ ಅವ್ರಿಗೆ ಯಾವ ತರ ಆದಾಯ ಆಗಬೇಕು, ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಕೆಲವೊಂದು ಹಲವಾರು ಪ್ರಾಡಕ್ಟ್ಗಳನ್ನ ಮಾಡಿ ರೈತರಿಗೆ ಕೊಡ್ತಾ ಇದೆ. ಅಡ್ಡಿಲ್ಲ, ಇಷ್ಟೆಲ್ಲ ಕಲಿಬೇಕು ಅಂತಂದ್ರೆ ಹೆಂಗ್ ಸಮಯ ಹೊಂದಿಸ್ಕೊಳ್ರಿ, ಮತ್ತೆ ಸಂಪನ್ಮೂಲಗಳನ್ನು ನೀವು ಹೆಂಗ್ ಹೊಂದಿಸ್ಕೊಳ್ರಿ, ಯಾರ ಕಡೆ ಕಲ್ತ್ರಿ ಇವನ್ನೆಲ್ಲ? ನಾನು ಸಾಕಷ್ಟು ಈಗ ನಾಲೆಜ್ ಇರೋರು ವ್ಯಕ್ತಿ ಪ್ರಪಂಚದ ಸಿಕ್ಕಾಪಡೆ ಜನ ಇದ್ದಾರೆ. ನಮಗೆ ಊಟ ಹಸಿವಿಕ್ಕಿಂತ ನಾಲೆಜ್ ಇರೋ ವ್ಯಕ್ತಿ ಜೊತೆ ಒಡನಾಟ ಇಟ್ಕೊಂಡು ಒಂದು ಹೊತ್ತು ಊಟ ಇರಲಿಲ್ಲ ಅಂದ್ರೂ ನಡೀತದೆ, ಬಟ್ ನಾಲೆಜ್ ಇರೋ ವ್ಯಕ್ತಿಯ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದೇವತ್ತಂದ್ರೆ ಇದು ಊಟ ಒಂದು ಹೊತ್ತಕ್ಕೆ ಅಷ್ಟೇ ನಮ್ಮ ಹೊಟ್ಟೆ ತಣ್ಣನ್ ಮಾಡ್ತೈತಿ, ಬಟ್ ನಾಲೆಜ್ ಇರೋ ವ್ಯಕ್ತಿ ಜೊತೆ ನಾವು ಒನ್ ಅವರ್ ಕಳೆದೇವ್ ಅಂದ್ರೆ ಅದು ನಮ್ಮ ಲೈಫ್ ಪೂರ್ತಿ ಊಟ ಹಾಕ್ತೈತಿ. ಈ ಉದ್ದೇಶ ಇಟ್ಕೊಂಡು ನಾನು ಸುತ್ತಮುತ್ತ ಇರೋ ಎಲ್ಲ ಸೈಂಟಿಸ್ಟ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ, ಅವ್ರದ್ದು ನಮ್ಮ ಮೇಲೆ ಪ್ರೇರಣೆ ಇದೆ, ಅವರು ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನನಗಿಂತ ಚಿಕ್ಕವರಿದ್ರು ಕೂಡ ಅವ್ರಿಗಿಂತ ನಾನು ಬಹಳ ಕಲ್ತಿದ್ದೀನಿ, ಯಾಕಂದ್ರೆ ಕಾಲೇಜಲ್ಲಿ ನನಗೆ ಥೆರಟಿಕಲ್ ನಾಲೆಜ್ ಇರ್ತಿರಲಿಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇರ್ತಿತ್ತು, ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ಹೇಳ್ಕೊಟ್ಟು ಥಿಯರಿ ಅವ್ರ ಕಡೆ ನಾನು ತಿಳ್ಕೊಂತಿದ್ದೆ. ಹಿಂಗ ಮಾಡ್ತಾ ಹಲವಾರು ಬುಕ್ಸ್ಗಳನ್ನು ಓದ್ತಿದ್ದೆ, ಪ್ರಾಕ್ಟಿಕಲ್ ಮಾಡ್ತಿದ್ದೆ, ಆಮೇಲೆ ನನ್ನ ದುಡಿಮೆ ಎಲ್ಲ ಸಂಪಾದನೆ ಎಲ್ಲ ನಾನು ಆರ್ ಎನ್ ಡಿಗೆ ಇನ್ವೆಸ್ಟ್ ಮಾಡ್ತಿದ್ದೆ. ಹಿಂಗಾಗಿ ಸಾಕಷ್ಟು ಜನ ನಮ್ಮ ಮನೆಯಲ್ಲಿ ಬಯ್ಯೋರು, ಬೇರೆ ಕಡೆ ಕೆಲಸ ಮಾಡಿದ್ರೆ ಏನರ ಒಂದು 4 ದುಡ್ಡು ದುಡಿಬಹುದು, ಮನಿಗೆ ಹೆಲ್ಪ್ ಮಾಡಬಹುದು, ತಂದೆ ತಾಯಿಗೆ ಹೆಲ್ಪ್ ಮಾಡಬಹುದು ಅಂತಿದ್ರು. ಬಟ್ ನಮಗೂ ಸಾಕಷ್ಟು ಬೇಜಾರಾಗ್ತಿತ್ತು ಹಂಗೆ ಜನರ ಹಂಗೆಲ್ಲ ಅನ್ನೋದ್ರ ಮೇಲೆ, ಯಾಕಂದ್ರೆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಬೇಕಾದ್ರೆ ಸುಮಾರು ಒಂದು 10-15 ಸರಿ ಫೇಲ್ ಆಗಿರ್ತೈತಿ, ಅದು ಫೇಲ್ ಆಗಿದ್ದು ಯಾರಿಗೂ ಕಣ್ಣಿಗೆ ಕಾಣಿಸಂಗಿಲ್ಲ. ಒಂದು ಸರಿ ಅದು ಸಕ್ಸಸ್ ಆತಂದ್ರೆ ನಮ್ಮ ಜೀವನನೇ ರೂಪಿಸ್ತಿಲ್ಲ ತಿಳ್ಕೊಂಡು ಆ ಭರವಸೆ ಇಟ್ಕೊಂಡು ಇಲ್ಲಿವರೆಗೆ 263 ಇನೋವೇಟಿವ್ ಇನೋವೇಷನ್ ಮಾಡಿದ್ದೆ. ಓಹೋ, 263 ಆವಿಷ್ಕಾರಗಳನ್ನು ಮಾಡಿದ್ದೀರಿ. ಅವು ಈಗ ನೀವೇನು ಅನ್ಕೊಂಡಿದ್ದೀರಿ ಅದೇ ಪ್ರಕಾರವಾಗಿ ಮಷಿನ್ ಆಗ್ಯಾವೋ ಅಥವಾ ಇನ್ನೂ ಆಗಬೇಕಾಗಿದೆ? ಆಮೇಲೆ ಅವು ಎಲ್ಲ ನಾವು ಕಾರ್ಯರೂಪಕ್ಕೆ ತಂದು 763 ನಾವು ಕಾರ್ಯರೂಪಕ್ಕೆ ತಂದು ಎಲ್ಲಾನು ನಾವು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಒಂದು ಪ್ರಾಜೆಕ್ಟ್ ಮಾಡಿ ಸಕ್ಸಸ್ ಮಾಡೋದು. ಸಕ್ಸಸ್ ಆಗಿ ರೆಡಿ ಆಯ್ತು, ನಮಗೆ ಕಾನ್ಫಿಡೆಂಟ್ ಬಂತು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಂದ್ರೆ ಅದೇ ಪ್ರಾಡಕ್ಟ್ ಡಿಸ್ಮೆಲ್ಟ್ ಮಾಡಿ ಅದರಾನಿರೋ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಬೇರೆ ಪ್ರಾಜೆಕ್ಟ್ ಮಾಡೋದು. ಹಿಂಗ್ ಮಾಡ್ತಿದ್ದೇವ್ ನಾವು, ಯಾಕಂದ್ರೆ ನಾವು 763 ಅಷ್ಟು ಪ್ರಾಜೆಕ್ಟ್ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಬಟ್ ಎಲ್ಲಾನು ಮಾಡಬಲ್ಲೆ ಅನ್ನೋದೊಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಬರೋ ತನಕ ನಾವು ಪ್ರಾಜೆಕ್ಟ್ ಯಾವುದು ಬಿಡ್ತಿದ್ದಿಲ್ಲ. ಕೆಲವೊಂದು ಸಂದರ್ಭದಾಗ ನಾವು ಈಗ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಈಗ ಹಾರ್ಡ್ವೇರ್ ಟೆಸ್ಟಿಂಗ್ ಮಾಡೋದಾಗಿರ್ಬೋದು, ಇದರಲ್ಲಿ ನಾವು ಇನ್ವಾಲ್ವ್ ಆದೇವಂದ್ರೆ ಹೊರಗಿನ ಪ್ರಪಂಚನೇ ಗುರುತಿರ್ತಿದ್ದಿಲ್ಲ ನಮಗೆ, ಮನೆಗೆ ಯಾರು ಬಂದಾರ ಯಾರು ಹೋಗ್ಯಾರ ಅಂತ ಅಂದ್ರೆ ಅಷ್ಟು ಇನ್ವಾಲ್ವ್ ಆಗ್ತಿದ್ದೇವೆ. ಅಂದ್ರೆ ನಾನೇನು ಒಂದು ಸರ್ತಿ ನಾವು ಅದ್ರ ಇನ್ವಾಲ್ವ್ ಆದೇವು ಅಂದ್ರೆ ಅದು ಕಂಪ್ಲೀಟ್ ಎಸ್ ಅವ್ರನ್ನ ರಿಸಲ್ಟ್ ಬರುತ್ತಾನೆ ಬಿಡ್ತಿದ್ದಿಲ್ಲ. ಹಿಂಗಾಗಿ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಪರಿಹಾರ ಎಲ್ಲದಕ್ಕೂ ಇದ್ದೇ ಇರ್ತೈತಿ. ಬಟ್ ಆ ಪರಿಹಾರ ಯಾವ ಮಾರ್ಗದಿಂದ ಮಾಡಬೇಕು ಅನ್ನೋದೊಂದು ಆಲೋಚನೆ ಮಾಡಿದಾಗ ಪ್ರಾಜೆಕ್ಟ್ ಆಟೋಮೆಟಿಕ್ಲಿ ಸಕ್ಸಸ್ ಆಗೋದು. ಅಂದ್ರೆ ಒಂದೇ ಸಮಸ್ಯೆಗೆ ನಾವು 4-5 ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು. ಯಾವ್ದು ಸೂಕ್ತ ಅದನ್ನ ನಾವು ಅನುಸಾರ ಮಾಡಿ ಅದರ ಪ್ರಕಾರ ನಾವು ಒಂದು ಮಷೀನ್ ಅನ್ನ ಡಿಸೈನ್ ಮಾಡಬಹುದು ಅಥವಾ ಒಂದು ಉಪಕರಣವನ್ನ ತಯಾರು ಮಾಡಬಹುದು ಅಂತಿದ್ರೆ. ಈಗ ನೋಡ್ರಿ, ಬೆಂಗಳೂರಿಗೆ ಹೋದ್ರಿ, ಬಹಳ ಸಾಕಷ್ಟು ಕಷ್ಟಪಟ್ರಿ ಅಲ್ಲಿ. ನಿಮ್ದು ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ನಾಲೆಜ್ ಅನ್ನು ಗಳಿಸ್ಕೊಳ್ಳೋದು, ಜ್ಞಾನವನ್ನು ಗಳಿಸ್ಕೊಳ್ಳೋದು ಅಂತ ಹೇಳಿ. ಮುಂದೆ MNC ಒಳಗೆ ಜಾಯ್ನ್ ಆದ್ರಿ, ಬಹುರಾಷ್ಟ್ರೀಯ ಕಂಪನಿ ಒಳಗೆ ಜಾಯ್ನ್ ಆದ್ರಿ, ಅಲ್ಲೇ ಕೂಡ ತಾವು ಹೇಳೋ ಪ್ರಕಾರ R&D ಹೆಡ್ ಆದ್ರಿ ಕೂಡ. ಆದ್ರೆ ಆ ಕೆಲಸವನ್ನು ಬಿಟ್ಟು ಮತ್ತೆ ಯಾಕೆ ವಿಜಾಪುರಕ್ಕೆ ಬಂದ್ರಿ? ನನಗೆ ಒಂದಂದ್ರೆ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ AC ರೂಮ್ ಅಂದ್ರೆ ಸ್ವಲ್ಪ ಅಲರ್ಜಿ. ಆಮೇಲೆ ಇನ್ನೊಂದೇನಾಯ್ತಂದ್ರೆ ಅಲ್ಲಿ ಕಾರ್ಪೊರೇಟ್ ರೂಲ್ಸ್ ಇರ್ತಾವ ಕೆಲವೊಂದೆಲ್ಲ. ನಾವು ಬೇಸಿಕಲಿ ಬಿಜಾಪುರ ಈ ಕ್ಲೈಮೇಟಿಗೆ ಅಡ್ಜಸ್ಟ್ ಆದವು. ಅಲ್ಲಿ ಹೋದಾಗ ನನಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಾಕತ್ತ. ಈಗ ಕಂಟಿನ್ಯೂ ಶೂಸ್ ಹಾಕೊಳ್ಳೋಣ ಫಂಗಸ್ ಇನ್ಫೆಕ್ಷನ್ ಆಗೋದು, ಆಮೇಲೆ AC ರೂಪ ಕೂತ್ರಕ್ಕೆ ಎಲ್ಲ ಸ್ಕಿನ್ಗೆಲ್ಲ ವೈಟ್ ಪ್ಯಾಚಸ್ ಬರೋದು, ಬ್ಯಾಕ್ ಪೇನ್ ಶುರು ಆಗೋದು. ಆಮೇಲೆ ಕಂಪ್ಯೂಟರ್ ಮುಂದೆ ಕೂತ್ ಕಂಟಿನ್ಯೂ ವರ್ಕ್ ಮಾಡೋದಲ್ರಿ, ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, 3 ಗಂಟೆಗೆ ಬ್ಯಾಕ್ ಪೇನ್ ಶುರು ಆಗ್ಬಿಡೋದು. ಈ ತರ ಎಲ್ಲ ಸಮಸ್ಯೆ ಆದಾಗ ನನಗೆ ಏನನ್ನಿಸ್ತು, ಫಿಸಿಕಲಿ ನಾನು ಯಾವ ಊರಿಂದ ಬಂದೀನಿ ಅಲ್ಲೇ ಇಷ್ಟೆಲ್ಲ ನಾಲೆಜ್ ಅಂತ ಐತಿ, ರೈತರಿಗೆ ಬೇಕಾದಂತ ಸಲಕರಣೆಗಳು ಮಾಡ್ಕೋತ ಅಲ್ಲೇ ಇದ್ರಾತ ಅಂತೇಳಿ ಬಂದೆ. ಇಲ್ಲಿ ಬಂದ್ಮೇಲೆ ಅಲ್ಲಿ ಇದ್ದಂತ ಡಿಸೀಸ್ ಎಲ್ಲ ಮಾಯಾಗ್ಯಾವ. ನನ್ನ ಸ್ಕಿನ್ ಅಲರ್ಜಿ ಹೋಗ್ಯದ, ಬ್ಯಾಕ್ ಪೇನ್ ಹೋಗ್ಯದ, ಆಮೇಲೆ ಕಾಲ್ ಹಿಂಬಡಿ ನೋವು ಆಗ್ತಿದ್ದು, ಕೂತು ಕೂತು ಅದೆಲ್ಲ ಹೋಗ್ಯದ. ಈಗ ಫಿಸಿಕಲಿ ಓಡಾಡ್ತೀನಿ, ರೈತರ ತಿರುಗಾಡ್ತೀನಿ. ಆಮೇಲೆ ಈಗ ಮಿನಿಮಮ್ ನಾನು ಆಫೀಸ್ನಾಗ ಕೆಲಸ ಹೆಂಗ್ ಮಾಡ್ತೇನೆ, ನನಗೆ ಬೇಸರ ಆಗುತ್ತೆ, ನಾನು ಆಫೀಸ್ ಬಿಟ್ಟು ಮನೆಗೆ ಹೋಗುದಿಲ್ಲ. ಆಮೇಲೆ ಆಫೀಸ್ ಬೇಸರ ಆತಂದ್ರೆ ಮನೆಗೆ ಹೋಗಿರ್ತೀನಲ್ರಿ, ಮನ್ಯಾಗ ಒಂದು ಎನ್ವೈರ್ಮೆಂಟ್ ಬೇರೆ ಮಾಡ್ಕೊಂಡಿರ್ತೀನಿ, ಯಾಕಂದ್ರೆ ಅಲ್ಲಿ ಬೇರೆ ಕೆಲಸ ಮಾಡ್ತೀನಿ ಮನೆ. ಅಲ್ಲಿ ಇವ ಪ್ರಾಡಕ್ಟ್ ಸಾಫ್ಟ್ವೇರ್ ಡೆವಲಪ್ ಆಗಿರ್ಬೋದು, ಆಮೇಲೆ ಅದನ್ನ ಹ್ಯಾಂಗ್ ಪ್ರಮೋಷನ್ ಹ್ಯಾಂಗ್ ಮಾಡಬೇಕು ಅದ್ರ ಬಗ್ಗೆ ಅಲ್ಲೆಲ್ಲ ಮನೇಲಿ ವರ್ಕ್ ಮಾಡ್ತೀನಿ. ಅಂದ್ರೆ ಚೇಂಜ್ ಆಫ್ ವರ್ಕ್ ಮಾಡ್ಕೋತಿರ್ತೀನಿ. ನಾನು ಇಷ್ಟು ಹಲವಾರು ವರ್ಕ್ ಯಾಕೆ ಕಲ್ತಿದ್ದೀನಿ ಅಂತಂದ್ರೆ, ಒಂದು ವರ್ಕ್ ನಮಗೆ ಬೇಜಾರಾತಂದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡಕ್ಕಾದ್ರೆ ಎಫಿಷಿಯನ್ಸಿ ಬರೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ, ಒಂದು ರಿಲ್ಯಾಕ್ಸೇಷನ್ ಸಿಗ್ತೈತಿ, ಆಮೇಲೆ ಹೊಸದ್ ಕಲ್ತಂಗ ಆಗ್ತೈತಿ. ಅದು ಬಿಸ್ನೆಸ್ ರಿಲೇಟೆಡೇ ಆಗಿರ್ತೈತಿ, ಬರೀ ವರ್ಕ್ ಅಷ್ಟೇ ಚೇಂಜ್ ಆಗಿರ್ತದೆ ಅಷ್ಟೇ. ಈಗ ನೀವು ವಿಜಾಪುರಕ್ಕೆ ಬಂದು ಒಂದು ಘಟಕವನ್ನ ಶುರು ಮಾಡಿದ್ರಿ, ಹೆಂಗೆ ಶುರು ಮಾಡಿದ್ರಿ? ಅದಕ್ಕೆ ನಿಮ್ಮ ಕಡೆ ಸಾಕಷ್ಟು ಸಂಪನ್ಮೂಲ ಇತ್ತ, ಮತ್ತೆ ಯಾರ ಗೈಡೆನ್ಸ್ ನಿಮಗೆ ಸಿಕ್ತು? ನಾನು ಸಾಕಷ್ಟು ಸ್ಟಾರ್ಟ್ಅಪ್ಗಳು ನೋಡಿದ್ದೆ. ನಾನು ಇದು ನಂದು ಸ್ಟಾರ್ಟ್ಅಪ್, ಇದು 5ನೇ ಸ್ಟಾರ್ಟ್ಅಪ್ ಇದು. ಯಾಕಂದ್ರೆ ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆಗಳು ಬಂದವು ನಮಗೆ. ಒಂದು ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ಮೆಂಟರ್ಶಿಪ್ ಸಪೋರ್ಟ್ ಬೇಕಾಗ್ತೈತಿ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗ್ತೈತಿ, ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇಕಾಗ್ತೈತಿ, ಹಿಂಗೆ ಹಲವಾರು ಎಲ್ಲಾನು ಬೇಕಾಗ್ತಾವ. ಈಗ ನಾನು ಇದು 6ನೇದು ಮಾಡಿದ್ದು, ಒಂದೊಂದ್ರಿಂದ ಒಂದೊಂದು ಕಲ್ತಿದ್ದೀನಿ ನಾನು. ಅಂದರೆ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗಿದ್ದೀವಿ, ಅಥವಾ ಫೈನಾನ್ಸ್ ಮ್ಯಾನೇಜ್ಮೆಂಟಲ್ಲಿ ಫೇಲ್ ಆಗಿದ್ದೆವು, ಇನ್ನೋವೇಟಿವ್ದಲ್ಲಿ ಫೇಲ್ ಆಗಿದ್ದು, ಪಬ್ಲಿಕ್ ರೀಚ್ ಮಾಡಲ್ ಫೇಲ್ ಆಗಿದ್ದೀವಿ, ಹಿಂಗೆಲ್ಲ ಕಲಿತು ಲಾಸ್ಟ್ಗೆ ಫೈನಲ್ ಕೃಷಿ ತರಂಗ ಅಂತ ಹೇಳಿದಲ್ಲ, ಇದು ಫೈನಲ್ ಮಾಡಿದ್ದೀವಿ. ಇದು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಇದು ನನಗೆ ಫಸ್ಟ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಭಾರಿ ಸಪೋರ್ಟ್ ಆಗಿದ್ದು, ನಮಗೆ ಒಂದು ಪಬ್ಲಿಕಲ್ಲಿ ಗುರುತಿಸ್ಕೊಳ್ಳೋ ಆಗಿದ್ದಂದ್ರೆ ಭಾರತೀಯ ಸಂಸ್ಕೃತಿ ಉತ್ಸವತೆ ಒಂದು ಕಾರ್ಯಕ್ರಮ ಆಯಿತು ಬಿಜಾಪುರದಲ್ಲಿ 2018. ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದೆವು, ಬ್ಲೈಂಡ್ ಫಾರ್ಮಿಂಗ್ ಟೆಕ್ನಾಲಜಿ ಅಂತೇಳಿ. ಅಂದ್ರೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬಹುದು ಅಂತ ಪ್ರೂವ್ ಮಾಡಿ ತೋರಿಸಿದ ಆ ಕಾರ್ಯಕ್ರಮ. ಏನದು ಕಲ್ಪನೆ? ಕಲ್ಪನೆ ಅಂತಂದ್ರೆ ಈಗ ಅಂದ್ರಿರ್ತಾರೆ, ಅವ್ರಿಗೆ ಯಾವುದು ವಿಜುವಲೈಸೇಷನ್ ಇರಲ್ಲ, ಅವರು ಕೃಷಿ ಮಾಡಬೇಕು, ಅದು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬೇಕು, ಅದಕ್ಕೆ ಬೇಕಾದಂತ ಟೆಕ್ನಾಲಜಿ ನಾವು ಡೆವಲಪ್ ಮಾಡ್ತೇವೆ. ಹೆಂಗಂದ್ರೆ ಅವರು ಕಣ್ಣು ಕಾಣದೇ ಇರಬಹುದು, ಬಟ್ ಕಿವಿ ಕೇಳಿಸುತ್ತೆ, ಆಮೇಲೆ ಸ್ಪರ್ಶ ಕೈದ ಸ್ಕಿನ್ ಸ್ಪರ್ಶ ಅಬ್ಸರ್ವ್ ಮಾಡ್ತೈತಿ. ಇಷ್ಟೆಲ್ಲ ಅದಾವಲ್ರಿ, ಇವನ್ನೇ ಬಳಸ್ಕೊಂಡು ಯಾಕೆ ಟೆಕ್ನಾಲಜಿ ಮಾಡಿ ಅವರಿಗೆ ಕೃಷಿ ಮಾಡ್ಲಕ್ಕೆ ಅನುಕೂಲ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆಲ್ಲ ಒಂದು ವೆದರ್ ಸ್ಟೇಷನ್ ಹಾಕಿ, ಅವ್ರಿಗೆಲ್ಲ ಬ್ಲೈಂಡ್ ಸ್ಟಿಕ್ ಒಂದು ರೆಡಿ ಮಾಡಿ, ಆ ಸ್ಟಿಕ್ ಮುಖಾಂತರ ಅವರೆಲ್ಲ ಇರಿಗೇಷನ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದು, ನೀರು ಬಿಡೋದು,

ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ